ಸೇವೆ ಕೂಡ ಕೊಡಬಹುದು. ಒಂದು ಮಹಿಳಾ ವೈದ್ಯಾಧಿಕಾರಿಯಾಗಿ ತುಂಬಾ ಸೇವೆಯನ್ನ ಕೊಡಬಹುದಾಗಿದೆ, ಕೊಡಬಹುದಾಗಿದೆ. ನೀವು ಕೊಡ್ತಾ ಇದ್ದೀರಾ, ಜೊತೆಗೆ ನೀವು 24 ಗಂಟೆನೂ ನನ್ ಜನರ ಜೊತೆಗೆ ಇರಕ್ಕೆ ಸೇವೆ ಮಾಡಕ್ಕೆ ಇಷ್ಟ ಅನ್ನುವಂತಹ ಮನೋಭಾವನೆ ನಿಮಗೆ ಆ ಒಂದು ಶಕ್ತಿಯನ್ನ ಕೊಟ್ಟಿದೆ ಅಂತ ಅನ್ಸುತ್ತೆ. ಹೌದು, ಈಗ ಹಾಸ್ಪಿಟಲ್ ಅಲ್ಲೂ ಕೂಡ ನಾವು ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಹಾಸ್ಪಿಟಲ್ ಈಗ ತುಂಬಾ ಚೆನ್ನಾಗಿದೆ, ಅದರಲ್ಲಿ ಒಂದು ಹೊಸ ಬಿಲ್ಡಿಂಗ್ ಬಂದಿದೆ, ತುಂಬಾ ಕ್ಲೀನ್ ಆಗಿದೆ, ನಮಗೆ ಕ್ಲೀನ್ಲಿನೆಸ್ ಗೆ ಕಾಯಕಲ್ಪ ವಾರ್ಡ್ ಕೂಡ ಸಿಕ್ಕಿದೆ, ಹಾಗೆ ನಮ್ಮಲ್ಲಿ ಒಂದು ಗಾರ್ಡನ್ ಕೂಡ ಇದೆ. ಪ್ರತಿಯೊಂದು ಇದೆ ನೋಡಿದ್ರೆ ಅದು ಹಾಸ್ಪಿಟಲ್ ತರ ಅನ್ಸಲ್ಲ, ಒಳಗಡೆ ಬಂದ್ರೆ ರೋಗಿಗಳಿಗೆ ಇದು ಹಾಸ್ಪಿಟಲ್ ತರ ಅನ್ಸಲ್ಲ, ಬಹಳ ಕ್ಲೀನ್ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ತುಂಬಾ ಸಹಕರಿಸ್ತಾರೆ. ಲೈಕ್ ಹೊರಗಡೆ ಚಪ್ಪಲಿ ಬಿಟ್ಟು ಬರೋದು, ಕ್ಲೀನ್ ಆಗಿರೋದು, ಎಲ್ಲಂದ್ರೆ ಅಲ್ಲೇ ಉಗಿಯೋದಿಲ್ಲ, ಬಹಳ ಸ್ವಚ್ಛತೆಯನ್ನ ಕಾಪಾಡ್ತಾರೆ. ಸೊ ಹಾಗಾಗಿ ನಾವು ಇಷ್ಟಪಟ್ಟು ಪ್ರತಿಯೊಂದು ರೂಮ್ ಅನ್ನು ನಾನು ಫುಲ್ ರೌಂಡ್ ಹೊಡೆದು ನೋಡ್ತೀನಿ, ಎಲ್ಲಿ ಕ್ಲೀನ್ ಇದೆ, ಎಲ್ಲಿಲ್ಲ, ಎಲ್ಲ ಕಡೆ ಆಗಿದ್ಯಾ ಅಂತ ಹೇಳಿ. ಮಾಡಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಅನ್ನತ್ರ ಹೇಳಿದಾಗ ಅವಾಗ ಅವ್ರು ಮುಂದೆ ಬಂದ್ಬಿಡ್ತಾರೆ, ಇಲ್ಲ ನಾವು ಮಾಡ್ತೀವಿ ಮೇಡಮ್ ಅಂತಾರೆ. ಸೊ ಹಾಗಾಗಿ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಹಾಗಾಗಿ ನಾನು ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 22 ವರ್ಷದಿಂದ ಸುಮಾರು ವಾರ್ಷಿಕ 500-600 ಹೆರಿಗೆಗಳನ್ನ ಮಾಡಿಸಿ ಸುಮಾರು 10,000 ಹೆರಿಗೆಗಳಾಗಿದೆ. ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆಗೆ ಮಾತಾಡ್ತಾ. ಧನ್ಯವಾದಗಳು ನಿಮ್ಗೆ. ನಿಮ್ಮಂತ ಮನಸ್ಸುಗಳು ಸಾವಿರಾರು ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಯಾಕಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅಲ್ಲಿ ಜನ ನೋಡಿ ನೀವು ಮಾಡೋ ಅಂದ್ರೆ ನಿಮ್ ಪ್ರಕಾರ ನಿಮ್ ಕರ್ತವ್ಯ, ಅವರು ನಿಮ್ಮನ್ನ ದೇವಸ್ಥಾನದಲ್ಲಿ ಇರ್ತಾರೆ ಅಲ್ವಾ, ಅದನ್ನ ಗಳಿಸ್ಕೋಬೇಕು ಅಂದ್ರೆ ನಮ್ಮ ಮನಸ್ಸು ಹೃದಯ ಎಲ್ಲಾನು ಬಳಸಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ತುಂಬಾ ಧನ್ಯವಾದಗಳು ಮೇಡಮ್, ಸಂತೋಷ ಆಯ್ತು ನಿಮ್ ಜೊತೆ ಸಂದರ್ಭ ಕೊಟ್ಟಿದ್ದಕ್ಕೆ. ತುಂಬಾ ಧನ್ಯವಾದಗಳು. ನಮಸ್ತೆ. ಇದುವರೆಗೂ ನಮ್ಮ ನಿಲಯದಿಂದ ವಾರದ ವೈದ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಸಾರ್ ಫಾತಿಮಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುವನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿಯಲ್ಲಿ ಜಾನುವಾರುಗಳಲ್ಲಿ ಪ್ರಥಮ ಚಿಕಿತ್ಸೆ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಅರಕಲಗೂಡು ವಿ ಮಧುಸೂಧನ್. ಮೊದಲಿಗೆ ಕೆಲವು ಜಾಹೀರಾತುಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಂತಸದ ಆನಂದ ಮನೆ ಮನೆಯಲ್ಲೂ ಮಗುವಿನ ಆ ಸಂತಸ ಪ್ರತಿ ಮಡಿಲಲ್ಲೂ. ಮಕ್ಕಳಿಲ್ಲದ ದಂಪತಿಗಳಿಗೆ ಆಸರೆ ಸಂತಸ IVF ಅಂಡ್ ಎಂಡೋ ಸರ್ಜರಿ ಸೆಂಟರ್ ಮೈಸೂರು ಮತ್ತು ಹಾಸನ್. ಕಾಲ್ 9620000969. अपने 66वें वर्षगांठ पर समस्त देशवासियों को LIC पर विश्वास एवं भरोसा बनाए रखने के लिए हार्दिक धन्यवाद करते हैं. LIC हर पल आपके साथ. ನಿಮ್ಮ ಬ್ಯಾಂಕ್ ಖಾತೆಯ ಒಟಿಪಿ, ಎಟಿಎಂ ಕಾರ್ಡ್ ಸಂಖ್ಯೆ, ಸಿವಿವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ ಅನ್ನು ಎಂದಿಗೂ ಸ್ಥಾಪಿಸಬೇಡಿ ಅಥವಾ ನಿಮ್ಮ ಇಮೇಲ್ ಅಥವಾ ಎಸ್ಎಂಎಸ್ ನಲ್ಲಿ ಬಂದಿರುವ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ. ಬ್ಯಾಂಕ್ ಅಧಿಕಾರಿಗಳು ಎಂದಿಗೂ ಕೆವೈಸಿ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಕೇಳುವುದಿಲ್ಲ. ಕರೆ ಅಥವಾ ಎಸ್ಎಂಎಸ್ ಮೂಲಕ ಯಾವುದೇ ಅನಧಿಕೃತ ಡಿಜಿಟಲ್ ವಹಿವಾಟಿನ ಬಗ್ಗೆ ಟೋಲ್ ಫ್ರೀ ಸಂಖ್ಯೆ 1800-111-1109 ನಲ್ಲಿ ದೂರು ನೀಡಿ. ಸೈಬರ್ ಕ್ರೈಮ್ .gov.in ನಲ್ಲಿ ಸೈಬರ್ ವಂಚನೆಯನ್ನು ವರದಿ ಮಾಡಿ ಅಥವಾ ಸಹಾಯವಾಣಿ ಸಂಖ್ಯೆ 1930 ಗೆ ಕರೆ ಮಾಡಿ. ಕಸ್ಟಮರ್ ಅವೇರ್ನೆಸ್ ಇನಿಷಿಯೇಟಿವ್ ಬೈ SBI. ಪ್ರೀತಿಯ ಕೇಳುಗರೆ, ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುವನ್ನು ಬಾನುಲಿ ಸರಣಿ ಪ್ರಸಾರವಾಗುವುದು, ಹಾಗೆ ಎಲ್ಲಾ ರೈತ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಗ್ತಿದೆ. ಇದರಲ್ಲಿ ಜಾನುವಾರುಗಳಲ್ಲಿ ಪ್ರಥಮ ಚಿಕಿತ್ಸೆ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಪ್ರಥಮ ಚಿಕಿತ್ಸೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಮನುಷ್ಯರಿಗೆ ಹೇಗೆ ಆಗಾಗ್ಗೆ ಆರೋಗ್ಯ ಹಾಳಾಗ್ತಾ ಇರುತ್ತೋ, ಜಾನುವಾರುಗಳಲ್ಲಿಯೂ ಕೂಡ ಆರೋಗ್ಯ ಆಗಾಗಲೇ ಕ್ಷೀಣಿಸ್ತಾ ಇರುತ್ತೆ. ಇದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇರಬಹುದು. ಈಗ ನಾವು ಜಾನುವಾರುಗಳನ್ನು ಸಾಕ್ತಾ ಇದ್ದೇವೆ ಅಂತ ಅಂದರೆ, ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಅಂತ ಅಂದರೆ, ಅದರ ಆರೋಗ್ಯಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕಾಗುತ್ತೆ. ಆರೋಗ್ಯಕ್ಕೆ ಒತ್ತನ್ನು ನೀಡಲಿಲ್ಲ ಅಂತ ಹೇಳಿದರೆ ಸಾಕಷ್ಟು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೃಷಿಕರು ಕೂಡ ಸಾಕಷ್ಟು ಜಾಗೃತರಾಗಿದ್ದಾರೆ, ಆರೋಗ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಾನುವಾರುಗಳಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ತಕ್ಕಂತಹ ಕೆಲವೊಂದು ಆರೋಗ್ಯದ ಸಮಸ್ಯೆಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು ಮತ್ತು ಅದಕ್ಕೆ ತಯಾರಿಯನ್ನು ಏನು ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ ಡಿಆರ್ ಮಂಜುನಾಥ್ ಅವರು ನಮ್ಮೊಂದಿಗೆ ಇದ್ದಾರೆ. ಮಂಜುನಾಥ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದು ಮನುಷ್ಯರಲ್ಲೂ ಕೂಡ ಇರುವಂಥದ್ದು, ಹಾಗೆಯೇ ಜಾನುವಾರುಗಳಲ್ಲಿಯೂ ಕೂಡ ಪ್ರಥಮ ಚಿಕಿತ್ಸೆಯನ್ನ ಮಾಡಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಜಾನುವಾರುಗಳನ್ನ ಯಾರು ಸಾಕೊಂಡಿರ್ತಾರೋ ಅಂತಹ ಹೈನುಗಾರರು ಏನೆಲ್ಲ ತಯಾರಿಗಳನ್ನ ಮಾಡಿಕೊಳ್ಬೇಕಾಗತ್ತೆ? ಮನುಷ್ಯರಲ್ಲೂ ಬರೋ ತರಾನೇ ಪ್ರಾಣಿಗಳಲ್ಲೂ ಕೂಡ ತುರ್ತು ಪರಿಸ್ಥಿತಿಗಳು ಎದುರಾಗುತ್ತೆ. ಈ ತುರ್ತು ಪರಿಸ್ಥಿತಿಯನ್ನು ಹೇಗೆ ನಿರ್ವಹಿಸ್ಕೊಂಡ್ರೆ ನೀವೇನಾಗುತ್ತೆ ಅನ್ನೋದು ನಿಮ್ಮ ಒಂದು ನಿರ್ವಹಣೆ ಮೇಲೆ ನಿಂತಿರುತ್ತೆ. ನೀವು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಒಂದು ಜಾನುವಾರನ ಪ್ರಾಣವನ್ನು ಉಳಿಸ್ಕೋಬೋದಾಗತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀವು ಮುಂಚೆನೇ ತಯಾರಿ ಮಾಡ್ಕೋಬೇಕು. ಮೊದಲನೇ ತಯಾರಿ ಅಂದರೆ ಸಣ್ಣ ಮಟ್ಟದ ಗಾಯಗಳಿಗೆ ಏನೇನು ಬೇಕು, ಮನೆಯಲ್ಲಿ ನೀವು ಆಲ್ರೆಡಿ ಯಾವುದೇ ಒಂದು ಕಾರ್ ತಗೊಳ್ಳಿ ಇಲ್ಲ ಒಂದು ಬೈಕ್ ತಗೊಳ್ಳಿ, ಫಸ್ಟ್ ಏಡ್ ಕಿಟ್ ಅಂತ ಕೊಡ್ತಾರೆ. ಅದೇ ಥರ ನೀವು ಮನೇಲಿ ಒಂದು ಫಸ್ಟ್ ಏಡ್ ಕಿಟ್ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಹತ್ತಿ, ಸ್ವಲ್ಪ ಬ್ಯಾಂಡೇಜ್ ಬಟ್ಟೆ, ಒಂದು ಅಯೋಡಿನ್ ಟಿಂಚರ್ ಅಥವಾ ಪೌಡಿನ್ ಅಡಿನ್ ಅಂತ ಬರುತ್ತೆ, ನಿಮ್ಗೆ ಟಿಂಚರ್ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದೊಂದು ಇರಬೇಕು. ಆಮೇಲೆ ಪಿಪಿ ಕ್ರಿಸ್ಟಲ್ ಅಂತೇಳಿ ನಿಮ್ಗೆ ಯಾವುದೇ ಒಂದು ಡೈರಿಗೆ ಹೋದ್ರು ಕೊಡ್ತಾರೆ ಇಲ್ಲ ಹಾಸ್ಪಿಟ್ಲಿಗೆ ಹೋದ್ರು ಕೊಡ್ತಾರೆ, ಅದಕ್ಕೊಂದು ಕಟ್ ಮಾಡೋದಕ್ಕೊಂದು ಕತ್ರಿ, ಇಷ್ಟು ನೀವು ಮೇನ್ ಇಟ್ಕೊಂಡ್ರೆ ನಿಮ್ಗೆ ಗಾಯಗಳ ನಿರ್ವಹಣೆ ಆಗುತ್ತೆ. ಇದ್ರ ಜೊತೆಗೆ ನೀವು ಹತ್ತಿರದ ಒಂದು ಪಶುವೈದ್ಯರ ನಂಬರ್, ಒಬ್ಬರದು ಅಥವಾ ಇಬ್ರು ಡಾಕ್ಟರ್ ನಂಬರ್ ಇಟ್ಕೊಂಡಿರ್ಬೇಕು. ನಿಮ್ಗೆ ತುರ್ತು ಪರಿಸ್ಥಿತಿ ಬಂದ ತಕ್ಷಣ ನಿಮ್ಗೇನು ತಲೆ ಓಡಲಿಲ್ಲ, ಏನು ಮಾಡಕ್ ಆಗ್ತಾ ಇಲ್ಲ ಅಂದಾಗ ಆ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಏನ್ ಮಾಡ್ಬೋದು ಅಂತ ಒಂದು ಮಾಹಿತಿ ಕೊಡ್ತಾರೆ. ಅದ್ರ ಬಗ್ಗೆ ನೀವು ಒಂದು ನಂಬರ್ನ ಇಲ್ಲ ಒಂದು ಕ್ಯಾಲೆಂಡರ್ ಏನನ್ನ ಬರ್ದಿಟ್ಕೊಳ್ಳೋದು ಒಂದು ತುಂಬಾ ಮುಖ್ಯವಾದ ಒಂದಿದು. ಅದ್ರ ಜೊತೆಗೆ ಈಗ ಒಂದು ನಿಮ್ಗೆ ಆಲ್ರೆಡಿ ತುರ್ತು ಸಂಭವಿಸಿದೆ, ನೀವು ಕಂಡೀಷನ್ ಪರವಾಗಿಲ್ಲ ಅಂತ ಅನ್ಕೊಂಡಿರ್ತೀರಾ, ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಜಾನುವಾರಿನ ಸ್ಥಿತಿ ಗಂಭೀರ ಆಗುತ್ತೆ ಅನ್ನೋ ಒಂದೇನೋ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮ್ಮೂರಲ್ಲಿ ಏನಾದರೂ ಒಂದು ವೆಹಿಕಲ್ ಅವೈಲಬಿಲಿಟಿ ಇದೆಯಾ, ಇದ್ರೆ ಒಂದು ನಂಬರ್ ಇದೆಯಾ, ಆ ನಂಬರ್ ಇಟ್ಕೊಂಡು ಅಕಸ್ಮಾತ್ ಆ ಜಾನುವಾರಿನ ಪರಿಸ್ಥಿತಿ ಕ್ಷೀಣಿಸ್ತಾ ಇದೆ ಅಂದ್ರೆ ಹತ್ತಿರದ ಒಂದು ಪಶುವೈದ್ಯ ಸಂಸ್ಥೆಗೆ ನೀವು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಆ ವೆಹಿಕಲ್ ನಂಬರ್ ಇಟ್ಕೊಂಡಿರೋದು ಒಂದು ಮುಖ್ಯ ಆಗುತ್ತೆ. ಇದ್ರ ಜೊತೆಗೆ ನೀವು ಕಾಲಕಾಲಕ್ಕೆ ಲಸಿಕೆ ಹಾಕ್ಸ್ಕೊಳೋದಿರ್ಬೋದು, ಜಂತುಳದ ಔಷಧಿ ಕುಡಿಸೋದಿರ್ಬೋದು, ಇದನ್ನೆಲ್ಲಾನು ನೀವು ಗಮನದಲ್ಲಿ ಇಟ್ಕೊಂಡು ಇವನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಇದು ಅಂದ್ರೆ ಹಸು ಎರಡು ಮೂರು ದಿನದಿಂದಾನೆ ಹುಷಾರಿರೋದಿಲ್ಲ. ಡಾಕ್ಟರ್ ಬಂದ ತಕ್ಷಣ ಏನ್ ಹೇಳ್ತೀರಂದ್ರೆ ಸರ್ ಇವತ್ತು ಈಗಾಗಿದೆ ಅಂತ ಸುಳ್ಳು ಹೇಳೋದು ನಾವು ನೋಡಿದೀವಿ. ಇದು ಒಂದು ನಿಮ್ಗೆ ಅನ್ಸುತ್ತೆ ಡಾಕ್ಟರ್ ಬೈತಾರೆ ಜಾಸ್ತಿ ದಿನದಿಂದ ಇದ್ರೂ ತೋರಿಸಿಲ್ಲ ಅಂತ ನೀವು ಅನ್ಕೊಬಹುದು. ಈ ಒಂದು ಸಂದರ್ಭದಲ್ಲಿ ನಾನೊಂದು ಹೇಳಕ್ ಇಷ್ಟಪಡ್ತೀನಿ, ನೀವು ಪಶುವೈದ್ಯರಿಗೆ ಸಂಪೂರ್ಣ ಮಾಹಿತಿ ಕೊಡ್ಬೇಕು. ನೀವು ಸಂಪೂರ್ಣ ಮಾಹಿತಿ ಕೊಟ್ರೆ ಅವ್ರಿಗೆ ಎಷ್ಟು ದಿನದಿಂದ ಇದೆ, ಏನಾಗಿದೆ, ನಾವು ಏನ್ ಮಾಡ್ಬೋದು ಅನ್ನೋದು ಒಂದು ಅನುಕೂಲ ಆಗುತ್ತೆ. ನಾವು ಫಸ್ಟ್ ಟೈಮ್ ಹೇಳಿದಾಗ ಒಂದಿನ ಅಂತಾರೆ, ತಿರ್ಗಾ ಕೇಳ್ತಾ ಕೇಳ್ತಾ ಹೋದಾಗ ಅವಾಗ ಪಕ್ಕದವ್ರು ಯಾರು ಬಂದಿಲ್ಲ ಸರ್ ಮೂರು ದಿನದಿಂದ ಅಂತ ಹೇಳ್ತಾರೆ. ಇದು ನಮಗೆ ಒಂದು ಡಯಾಗ್ನೋಸ್ ಮಾಡೋದಕ್ಕಾಗಲಿ ಇಲ್ಲ ಚಿಕಿತ್ಸೆ ಕೊಡೋದಕ್ಕಾಗಲಿ ತೊಂದರೆ ಆಗುತ್ತೆ. ಇದನ್ನೊಂದು ಗಮನಿಸ್ಕೋಬೇಕಾಗತ್ತೆ. ನೀವು ಪ್ರಥಮ ಚಿಕಿತ್ಸೆ ಅಂತ ಬಂದ ತಕ್ಷಣ ನಮ್ದು ಉದ್ದೇಶ ಏನು, ಜೀವ ಉಳಿಸೋದಕ್ಕೆ ನೀವೆಲ್ಲ ಏನೇನು ತಯಾರಿ ಮಾಡ್ಕೊತೀರೋ ಇದನ್ನೆಲ್ಲ ನಾವು ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೀವಿ. ಫಸ್ಟ್ ಬಂದು ನೀವು ಜೀವ ರಕ್ಷಣೆ ಮಾಡಬೇಕು, ಜೀವ ಉಳಿಸ್ಕೊಂಡು ಅದನ್ನು ಹತ್ತಿನ ಪಶುವೈದ್ಯರ ಹತ್ರ ಹೋದ್ರೆ ಮುಂದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅವ್ರು ಕೊಡ್ತಾರೆ. ಆಮೇಲೆ ಅನಿಮಲ್ ಬಿದ್ದು ನರಳಾಡ್ತಾ ಇರುತ್ತೆ, ಒಂದು ರೋಡಲ್ಲಿ ಇರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ನಿಮ್ಮಲ್ಲೇ ಹೊಟ್ಟೆ ನೋವು ಬಂದು ನರಳಾಡ ಆ ಟೈಮಲ್ಲಿ ನೀವೇನು ಮಾಡಬೇಕು, ಏನು ಮಾಡಿ ಆಮೇಲೆ ನಂತರ ಪಶುವೈದ್ಯರ ಹತ್ರ ಹೋಗ್ಬೋದು ಅನ್ನೋದೊಂದು. ಆಮೇಲೆ ಈಗ ಆಲ್ರೆಡಿ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಮೂಳೆ ಮುರಿದಿರುತ್ತೆ, ಆ ಮೂಳೆನ ನೀವು ಕರೆಕ್ಟಾಗಿ ಟ್ರಾನ್ಸ್ಪೋರ್ಟೇಷನ್ ಅಂದರೆ ವೆಹಿಕಲಲ್ಲಿ ಕರೆಕ್ಟಾಗಿ ಕರ್ಕೊಂಬರಲಿಲ್ಲ ಅಂದರೆ ಬೋನು ಆ ಮೂಳೆ ಏನಿರುತ್ತೋ ಅದು ಆಚೆ ಬರುತ್ತೆ. ಇದನ್ನು ಏನಾಗುತ್ತೆ, ನೀವು ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಇನ್ನೂ ವರ್ಸ್ಟ್ ಆಗೋಗ್ಬಿಡುತ್ತೆ ಕಂಡೀಷನ್. ಇದನ್ನು ಯಾವ ಥರ ನೀವು ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಈಗ ಯಾವುದಾದ್ರೂ ಒಂದು ಹಸು ಅಥವಾ ಜಾನುವಾರು ಹುಷಾರಿಲ್ದ ಮನಗಿದೆ ಅಂದರೆ ನೀವು ಫಸ್ಟು ಗಾಬರಿ ಆಗಬಾರ್ದು. ಗಾಬರಿ ಆಗ್ದಂಗೆ ಧೈರ್ಯ ತಗೊಂಡು ಪಕ್ಕ ಯಾರನ್ನ ಕರ್ಕೊಂಡು ಇಲ್ಲ ಡಾಕ್ಟ್ರಿಗೆ ಒಂದು ಫೋನ್ ಮಾಡ್ಕೊಂಡು ಏನು ಮಾಡಬೇಕು ಅಂತೇಳಿ ಒಂದು ಆಲೋಚನೆ ಮಾಡಿ ಆಲೋಚನೆ ಪ್ರಕಾರ ನೀವು ನಡ್ಕೋಬೇಕಾಗತ್ತೆ ಒಂದು. ಆಮೇಲೆ ಉಸಿರಾಟಕ್ಕಿಂತ ತೊಂದರೆ ಆಗಿ ಜಾಗ ಸರಿ ಇಲ್ಲ ಅಂದರೆ ಅದಕ್ಕೆ ಒಂದು ಗಾಳಿ ಬರೋ ಜಾಗದಲ್ಲಿ ಮನಗಿಸ್ಕೊಂಡು ಉಸಿರಾಟ ಆಡ್ತಾ ಇಲ್ಲ ಅಂತ ಒಂದು ನೋಡ್ಕೋಬೇಕಾಗತ್ತೆ. ಆಮೇಲೆ ರಕ್ತ ಏನನ್ನ ಬ್ಲೀಡ್ ಆಗ್ತಾ ಇದ್ರೆ ಬ್ಲೀಡಿಂಗ್ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನೋಡ್ಕೋಬೇಕಾಗತ್ತೆ. ಆಮೇಲೆ ಈ ಥರ ನೋಡಿಕೊಂಡು ಕಣ್ಮುಟ್ಟು ನೋಡಿದರೆ ಜೀವ ಇದೆಯಲ್ಲ ಅಂತ ಗೊತ್ತಾಗುತ್ತೆ, ಉಸಿರಾಡೋದು ನೋಡ್ಕೋಬೇಕಾಗತ್ತೆ, ನಾಡಿ ಮಿಡಿತ ನೋಡ್ಕೋಬೇಕಾಗತ್ತೆ, ಇವನ್ನೆಲ್ಲ ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದು ಈಗ ನಾನು ಒಂದೊಂದೇ ಒಂದೊಂದೇ ಲಿಸ್ಟ್ ಮಾಡ್ಕೊತಾ ಹೋಗ್ತೀನಿ. ಮೊದಲನೇದಾಗಿ ಬಂದು ಗಾಯ. ಗಾಯ ಅನ್ನೋದು ಜಾನುವಾರಲ್ಲಾಗಲಿ ಅಥವಾ ನಾಯಿಗಳಲ್ಲಾಗಲಿ ಯಾವ್ದ್ರಲ್ಲಾದ್ರೂ ಗಾಯ ಕಾಮನ್ ಆಗಿ ಆಗುತ್ತೆ. ಈ ಗಾಯ ಆದಾಗ ಜನ ಏನು ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ನೊಣ ಬಂದು ಕೂರುತ್ತೆ, ನೊಣ ಮೊಟ್ಟೆ ಇಡುತ್ತೆ, ಮೊಟ್ಟೆಯಿಂದ ಹುಳ ಆಗುತ್ತೆ. ಹುಳ ಆದಮೇಲೆ ಸಾರ್ ನಮ್ಮ ಹಸುಗೆ ಗಾಯ ಆಗ್ಬಿಟ್ಟು ಹುಳ ಬಿದ್ದುಬಿಟ್ಟಿದೆ ಅಂತ ಅವಾಗ ತಲೆ ಕೆಡಿಸ್ಕೊಂಡು ನಮ್ಮ ಹತ್ರ ಓಡಿ ಬರ್ತಾರೆ. ಯಾವುದೇ ಒಂದು ಗಾಯ ಆದ ತಕ್ಷಣ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬಿಸಿನೀರು ಕಾಯಿಸ್ಕೊಳ್ಳಿ, ಒಂದೆರಡು ಹಳ್ಳಿ ಉಪ್ಪು ಸಿಗುತ್ತೆ ನಿಮ್ಮ ಹತ್ರ, ಉಪ್ಪಿದ್ರೆ ಉಪ್ಪು ಯೂಸ್ ಮಾಡಿ, ಇಲ್ಲಾಂದ್ರೆ ಟಿಂಚರ್ ಇದ್ದರೆ ಟಿಂಚರ್ ಯೂಸ್ ಮಾಡಿ, ಅದನ್ನ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಫಸ್ಟ್. ಒಂದು ಕತ್ರಿನೋ ಇಲ್ಲಾಂದ್ರೆ ಶೇವಿಂಗ್ ಬ್ಲೇಡೋ ತಗೊಂಡು ಅದು ಸುತ್ತ ಇರೋ ಕೂರ್ಲುಗಳು ತೆಗಿಬೇಕು. ಏನು ಕೇಳ್ತಾ ಇದ್ದೀನಿ ಅಂದರೆ ಕೂರ್ಲು ಹೋಗಿ ಗಾಯದ ಮೇಲೆ ಕೂತ್ಕೊಳ್ಳುತ್ತೆ, ಕೂದಲಲ್ಲೇನೆ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರುತ್ತೆ, ಅದರಿಂದ ಇನ್ನೂ ನಿಮ್ಮ ಗಾಯ ಅದ್ಗೆಡುತ್ತೆ ಹೊರತು ವಾಸಿ ಹಾಕೋದಿಲ್ಲ. ಆ ಕೂರ್ಲನ್ನ ತೆಗೆದ್ಬಿಟ್ಟು ನೀವು ಟಿಂಚರ್ ಹಾಕೊಂಡು ಆಮೇಲೆ ಜಾಸ್ತಿ ತುಂಬ ಒಳಗಡೆ ಗಾಯ ಇದೆ ಅಂದರೆ ನೀವು ಡಾಕ್ಟರ್ ಹತ್ರ ಬರೋದೊಂದು. ಇದೊಂದು ಇನ್ನೊಂದು ಕೆಲವು ಕಡೆ ಹಳ್ಳಿ ಕಡೆ ನಾನು ನೋಡಿದ್ದೀನಿ, ಗಾಯ ಆದ ತಕ್ಷಣ ಅಲ್ಲಿ ಕೆಳಗಡೆ ಮಣ್ಣಿರುತ್ತೆ, ಮಣ್ಣು ತೆಗೆದು ಹಾಕ್ಬಿಡ್ತಾರೆ, ಇಲ್ಲ ಸಗಣಿ ಇರುತ್ತೆ, ಸಗಣಿ ಹಾಕ್ಬಿಡ್ತಾರೆ. ಇದು ಒಂದು ತುಂಬ ಡೇಂಜರಸ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಅದರಿಂದ ನಮಗೆ ಟೆಟನಸ್ ಬಂದು ಜೀವಕ್ಕೆ ಹಾನಿ ಆಗೋವಂಥ ಒಂದು ಹಂತಕ್ಕೆ ಹೋಗ್ಬೋದು. ಹೌದು, ಅದಕ್ಕಾಗಿ ನಾವೇನು ಹೇಳ್ತೀವಿ ಅಂದರೆ ಮ್ಯಾಕ್ಸಿಮಮ್ ಅರಿಶಿನ ಪುಡಿ ಯೂಸ್ ಮಾಡ್ತಾರೆ. ಅರಿಶಿನ ಪುಡಿ ಬಗ್ಗೆ ನಮ್ದೇನು ತೊಂದರೆ ಇಲ್ಲ, ಆದಷ್ಟು ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಒಂದು ಮುಲಾಮ್ ಇದೆ, ಆಯಿಂಟ್ಮೆಂಟ್ ಇದೆ ಇಟ್ಕೊಂಡಿದ್ದೀರಾ ಅಂದರೆ ಆಯಿಂಟ್ಮೆಂಟ್ ಹಾಕ್ಕೊಂಡು ಡಾಕ್ಟರ್ ಹತ್ರ ಬರೋದು ಒಂದು ಅವಶ್ಯಕತೆ ಅಂತ ಹೇಳ್ತೀನಿ. ಇನ್ನೊಂದು ಗಾಯ ಅಂತ ಬಂದಾಗ ನುಚ್ಚು ನಾಯಿ ಕಡಿತ ಅಥವಾ ನಾಯಿ ಕಡಿತ ಅಂತ ಹೇಳ್ತೀವಿ. ಓನ್ಲಿ ನಾಯಿಯಿಂದ ರೇಬಿಸ್ ಅನ್ನೋದೊಂದು ಜನಗಳಲ್ಲಿ ಮೈಂಡಲ್ಲಿದೆ. ಬೆಕ್ಕು ಸಾಕ್ತಾ ಇರೋರು ಯಾರು ತಲೆ ಕೆಡಿಸ್ಕೊಂತ ಇಲ್ಲ, ಬೆಕ್ಕಿಂದ ಜಾಸ್ತಿ ಜನ ರೇಬಿಸ್ ಬಂದು ಸಾಯ್ತಾ ಇದಾರೆ. ಅದೊಂದು ಈಗ ರೀಸೆಂಟ್ ಆಗಿ ಒಂದು ಸ್ಟಡಿ ಬಂದಿದೆ. ನೀವು ನಾಯಿ ಸಾಕಿ ಬೆಕ್ಕು ಸಾಕಿ ನಾಯಿ ಮತ್ತೆ ಬೆಕ್ಕಿಗೆ ಮೊದಲನೇ ರೀತಿಯಲ್ಲಿ ಚುಚ್ಚುಮದ್ದು ಹಾಕ್ಸೋದೊಂದು ಮುಖ್ಯ. ಅದ್ರ ಜೊತೆಗೆ ನಿಮ್ಗೆ ಹಸುಗೆ ನಾಯಿ ಕಚ್ಚಲಿ ಇಲ್ಲ ನಿಮ್ಗನ ನಾಯಿ ಕಚ್ಚಲಿ, ಹಸುಗೂ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು, ನಿಮಗೂ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕಾಗತ್ತೆ. ಏನ್ ಮಾಡ್ತಾರೆ ಅಂದ್ರೆ ನಾಯಿ ಎಲ್ಲ ಕಟ್ಟಿರ್ತಾರೆ, ಕಚ್ಚು ಹೋಗಿರುತ್ತೆ, ಗೊತ್ತಾಗೋದಿಲ್ಲ, ಏನೋ ಗಾಯ ಆಗಿದ್ದಿಂದ ಸುಮ್ಮನೆ ಆಗ್ತಾರೆ. ಒಂದು ಅವಾಗಿಂದ ಒಂದು 15 ದಿನನೋ ಒಂದು ತಿಂಗಳು 2 ತಿಂಗಳು ಆದಮೇಲೆ ಜೊಲ್ ಸುಸ್ಕೊಂಡು ಹಸು ನಿಲ್ಲುತ್ತೆ. ಅದನ್ನ ಹಸುನ ಮನೆಯವರೆಲ್ಲ ಮುಟ್ಟಿರ್ತಾರೆ, ಆ ಹಸುವಿನಿಂದ ನಮಗೆ ರೇಬಿಸ್ ಬರುವ ಚಾನ್ಸಸ್ ಇರುತ್ತೆ. ನೀವೇನ ಕೈಯಲ್ಲಿ ಗಾಯ ಇದ್ದು ಎಂದ್ಲು ಎಲ್ಲ ಮುಟ್ಟಿದ್ರೆ, ಆದ್ರಿಂದ ಯಾವುದೇ ಕಾರಣಕ್ಕೂ ನಾಯಿ ಕಚ್ಚಿದೆ ಅಂದರೆ ನಾನೇನು ಹೇಳ್ತೀನಿ, ನಲ್ಲಿನ ಆನ್ ಮಾಡಿಬಿಟ್ಟು ನೀರು ಹೆಂಗೆ ಫೋರ್ಸ್ ಆಗಿ ಬರುತ್ತೋ ಆ ಥರ ಒಂದು ಫೋರ್ಸ್ ಮಾಡಿಕೊಂಡು ಅದಕ್ಕೊಂದು PP ಕ್ರಿಸ್ಟಲ್ ಏನೋ ಹಾಕೊಂಡು ಒಂದು 8-10 ಸತಿ ತೊಳಿಬೇಕು. ತೊಳೆದಾದ್ಮೇಲೆ ನಿಮ್ ನಾಯಿ ಕಚ್ಚಿದೆ ಅಂತ ಕನ್ಫರ್ಮ್ ಇದೆ ಅಂದ್ರೆ ಹತ್ತಿರದ ಪಶುವೈದ್ಯರನ್ನು ಸಂಪರ್ಸ್ಕೊಂಡು ಹಸುಗೆ ಯಾವುದೇ ರೀತಿಯಾದ ತೊಂದರೆ ಆಗದಂಗೆ ಚುಚ್ಚುಮದ್ದು ಬರುತ್ತೆ. ನಾವೇನ್ ಹೇಳ್ತೀವಿ, 0, 3, 7, 14, 28 ದಿನಗಳ 5 ದಿನದ ಚುಚ್ಚುಮದ್ದು ಕೊಡ್ತೀವಿ. ಅದು 50 ರೂಪಾಯಿಗೂ ಸಿಗುತ್ತೆ, 200 ರೂಪಾಯಿಗೂ ಸಿಗುತ್ತೆ. ನಿಮ್ಗೆ ಯಾವ ತರ ಬೇಕೋ ಆ ವ್ಯಾಕ್ಸಿನ್ ತಗೊಂಡು ಆ ವ್ಯಾಕ್ಸಿನ್ ಅನ್ನು ಹಾಕ್ಸ್ಕೊಂಡ್ರೆ ಈ ನಾಯಿ ಕಡಿತದಿಂದ ಹೊರಬರ್ಬೋದು. ಇದು ಪ್ರಥಮ ಚಿಕಿತ್ಸೆ ಅಂದ್ರೆ ನೀವು ಒಂದು ಕ್ಲೀನಾಗೆ ವಾಶ್ ಮಾಡಬೇಕು, ಆಮೇಲೆ ಕಾರ್ಬೋಲಿಕ್ ಸೋಪ್ ಅಂತ ಹೇಳ್ತೀವಿ, ಯಾವ್ದಾದ್ರು ಒಂದು ಸೋಪ್ ತಗೊಂಡು 4-5 ಸತಿ ವಾಶ್ ಮಾಡಿ ಆಮೇಲೆ ಪಶುವೈದ್ಯರನ್ನ ನೀವು ಕಾಣಬೇಕಾಗತ್ತೆ. ಈ ಗಾಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಹೇಗೆ ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರಿ. ಈ ಗಾಯಗಳಾದಂತ ಸಂದರ್ಭದಲ್ಲಿ ಗಾಬರಿಯೂ ಕೂಡ ಜಾಸ್ತಿ ಆಗುತ್ತೆ, ಒಂದು ರೀತಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಅನೇಕರಿಗೆ ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಇಂತಹ ತುರ್ತು ಪರಿಸ್ಥಿತಿಗಳು ಬಂದಂತ ಸಂದರ್ಭದಲ್ಲಿ ಹೇಗೆ ಅದನ್ನ ನಿಭಾಯಿಸ್ತಕ್ಕಂಥದ್ದು? ಈಗ ಗಾಯ ಆಗಿದೆ, ತುಂಬಾ ರಕ್ತಸ್ರಾವ ಆಗ್ತಾ ಇದೆ. ಈಗ ಮೊನ್ನೆ ಒಬ್ರು ಬಂದಿದ್ರು, ಎಚ್ಲು ಮುಂದಗಡೆ ಏನೋ ಒಂದು ಹೊಡೀತು, ರಕ್ತ ನಿಲ್ಲಿಲ್ಲ, ಅರಿಶಿನ 2 ಪ್ಯಾಕೆಟ್ ಹಾಕ್ಬಿಟ್ಟು ನಾನೇ ಸೂಚನೆ ಹಾಕೊಂಬಂದ್ಬಿಟ್ಟಿದ್ದೀನಿ ಸರ್ ಅಂತ ಒಬ್ಬ ಹಸು ಕರ್ಕೊಂಬಂದ. ಅವರು ಸ್ಟಿಚ್ ಹಾಕೊಂಡು ನನ್ನ ಹತ್ರ ಬಂದಿದ್ದಾರೆ. ಅದ್ ನೋಡಿದ್ರೆ ಕೆಳಗಡೆ ಪೂರ್ತಿ ಊತ ಬಂದಿದೆ, 3 ದಿನ ಆಗಿದೆ ನನ್ನ ಹತ್ರ ಬರೋದಕ್ಕೆ. ಹಸು ಉಳಿಯೋದಿರೋ ಸ್ಟೇಜ್ಗೆ ಹೋಗಿ ನಿಂತ್ಕೊಂಡಿದೆ. ತಿರ್ಗಾ ನಾವು ಇನ್ನೊಂದು ಮತ್ತೊಂದು ಚಿತ್ರಚಿಕಿತ್ಸೆ ಮಾಡಿ ಹಸುನ ಉಳಿಸ್ಕೊಟ್ಟು ಕಳ್ಸ್ಕೊಂಡಿದೀವಿ. ಈಗ ನಾನೇನು ಹೇಳೋದೇನಂದ್ರೆ, ನೀವು ಆ ತರ ಬ್ಲೀಡ್ ಆಗ್ತಾ ಇದೆ ಅಂದ್ರೆ ಮನೆಯಲ್ಲಿ ಒಂದು ಶುಭ್ರವಾದ ಬಟ್ಟೆ ತಗೊಳ್ಳಿ. ಈಗ ಏನ್ ಮಾಡ್ತಾರೆ, ಯಾವ್ದೋ ದಾರಿಲಿ ಬಿದ್ದಿರೋ ತಗೊಳಕ್ ಹೋಗ್ಬಿಟ್ಟು ಶುಭ್ರವಾದ ಬಟ್ಟೆ ತಗೊಂಡು ಒಂದು ಆ ಕಾಲ್ಗಿನ ಮೇಲ್ಗಡೆ ಇದೆ ಅಂದ್ರೆ ಮೇಲ್ಗಡೆ ಒಂದು ಟೈಟ್ ಆಗಿ ಬಿಗಿದ್ರೆ ರಕ್ತ ಬರೋದು ಕಮ್ಮಿ ಆಗುತ್ತೆ. ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಟೈಟ್ ಆಗಿ ನೀವು ಬ್ಯಾಂಡೇಜ್ ಮಾಡ್ಕೊಂಡ್ರು ರಕ್ತಸ್ರಾವ ಕಮ್ಮಿ ಆಗುತ್ತೆ. ಆ ಒಂದು ರಕ್ತಸ್ರಾವ ಕಡಿಮೆ ಆದ ತಕ್ಷಣ ನೀವು ಹೋಗಿ ನಮ್ಮ ಒಂದು ಪಶುವೈದ್ಯರನ್ನ ಸಂಪರ್ಸ್ಕೊಂಡ್ರೆ ಅವಾಗ ಅವ್ರು ಏನು ಹೊಲಿಗೆ ಹಾಕ್ಬೇಕಾ ಏನಾಕ್ಬೇಕಾ ಅಂತೇಳಿ ಒಂದು ನರವಳಿಕೆ ಕೊಟ್ಟು ಆ ಜಾಗದಲ್ಲಿ ಒಂದು ಬೆಂಡ್ ಬರಂಗೆ ಅಂತ ಹೇಳ್ತಿರಲ್ಲ ಆ ಥರ ಒಂದು ಇಂಜೆಕ್ಷನ್ ಕೊಟ್ಟು ಅವರು ಇದು ಮಾಡ್ತಾ ಹೋಗ್ತಾರೆ. ಈಗ ಇನ್ನೊಂದು ಏನಾಗೋಗುತ್ತೆ ಅಂದರೆ, ಸರಿ ಹೇಳ್ದಂಗೆ ಗಾಬರಿ ಆದಾಗ ಒಂದೊಂದು ಸತಿ ಹಸುಗಳು ಕಾಲು ಮುರ್ಕೋಬೋದು, ಏನಾದರೂ ಬೇರೆ ಥರವಾದ ಒಂದು ಮೂಳೆ ಮುರಿತ ಸಂಭವಿಸುತ್ತೆ ನಾಯಲ್ಲಾಗಲಿ ಹಸುಗಳಲ್ಲಾಗಲಿ. ಮೂಳೆ ಮುರಿದಾಗ ಏನಾಗೋಗುತ್ತೆ ಅಂದರೆ ಅದು ಎದಳಕ್ಕೆ ಹೋಗುತ್ತೆ, ಎದಳಕ್ಕೆ ಹೋದಾಗ ಎದಳಕ್ಕೆ ಆಗೋದಿಲ್ಲ, ಒದ್ದಾಡಿ ಒದ್ದಾಡಿ ಒದ್ದಾಡಿ ಮೂಳೆ ಆಚೆ ಬರುತ್ತೆ. ಮೂಳೆ ಆಚೆ ಬಂತು ಅಂದರೆ ನಮಗೆ ಅದನ್ನು ರಿಪೇರಿ ಮಾಡೋದಾಗಲಿ ಇಲ್ಲಾಂದ್ರೆ ಮೂಳೆ ಮುರಿತನ ಸರ್ ಮಾಡೋದು ತುಂಬ ಕಷ್ಟಕರವಾದ ಕೆಲಸ. ಮೂಳೆ ಆಚೆ ಬರ್ದಂಗೆ ಒಳಗಡೆಗೇನೆ ಇದ್ರೆ ನಾವು ಸಿಂಪಲ್ ಒಂದು ಬ್ಯಾಂಡೇಜ್ ಹಾಕಿ ಹೊರಗಡೆಯಿಂದ ಸರ್ ಮಾಡಿ ಕಳಿಸ್ಬಿಡ್ಬೋದು. ಇದು ನಾನು ನಿಮಗೆ ಕೃಷಿಕರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಈಗ ಯಾವುದೇ ಒಂದು ಹಸು ಆಗಲಿ ನಾಯಿ ಆಗಲಿ ಅಸ್ಮತ್ ಮನುಷ್ಯರು ಆಗಲಿ ಯಾರಿಗಾದ್ರೂ ಮೂಳೆ ಮುರಿತ ಆಗಿದೆ ಅಂದರೆ ಅದನ್ನು ಹಂಗೆ ನೇತಾಡಿಸ್ಕೊಂಡು ಆಂಬುಲೆನ್ಸಲ್ಲಿ ಹಾಕಲು ಬರೋದಕ್ಕಿಂತ ಫಸ್ಟು ಯಾವ್ದನ ಒಂದು ಬಟ್ಟೆ ತಗೊಂಡು ಆ ಮೂಳೆ ಮುರಿತ ಎಲ್ಲಾಗಿರುತ್ತೋ ಆ ಒಂದು ಮೂಳೆ ಮುರಿತ ಜಾಗದಿಂದ ಮೇಲ್ಗಡೆ ಒಂದು ಕೀಲು ಮತ್ತೆ ಕೆಳಗಡೆಗಿರೋ ಒಂದು ಕೀಲು ಎರಡೂ ಮೂವ್ಮೆಂಟ್ ಆಗದಂಗೆ ಒಂದು ದೆಬ್ಬೆನ ಏನೇನೋ ಹಾಕೊಂಡು ತುಂಬಾ ಟೈಟ್ ಅಲ್ದಂಗೆ ಸುಮಾರಾಗಿ ಬಿಗಿಯಾಗಿ ಕಟ್ಕೊಂಡು ನೀವು ನಮ್ಮ ಹತ್ರ ಬಂದ್ರೆ ಆ ಮೂಳೆ ಒಳಗಡೆನೆ ಇರುತ್ತೆ. ನಮ್ಮ ಹತ್ರ ಬಂದ್ಮೇಲೆ ನಾವು ನೋಡಿಕೊಂಡು ಒಂದು ಎಕ್ಸ್ರೇ ಮಾಡಿಕೊಂಡು ಎಲ್ಲಿ ಮುರಿದಿದೆ ಏನು ಮಾಡಿದೆ ಅಂತ ನಾವೊಂದು ಅನಲೈಸ್ ಮಾಡಿ ಅದಕ್ಕೆ ಯಾವ ರೀತಿಯ ಸೂಕ್ತ ಚಿಕಿತ್ಸೆಯನ್ನು ಕೊಡ್ಬೋದು. ನೀವೇನನ ಈ ತರ ಒಂದು ಕಟ್ಕೊಂಡು ಬರ್ದಲ್ಲೇ ಬಂದು ಅದು ಸ್ಕಿನ್ನಿಂದ ಅಂದ್ರೆ ಚರ್ಮದಿಂದ ಮೂಳೆ ಆಚೆ ಬಂತು ಅಂದ್ರೆ ಅದು ಎಲ್ಲಾ ಸೂಕ್ಷ್ಮಜೀವಿಗಳು ಕೂತ್ಕೊಳ್ಳುತ್ತೆ, ಅದರಿಂದ ಆಸ್ಟಿಯೋಮೈಲೈಟಿಸ್ ಅಂತ ಹೇಳ್ತೀವಿ, ಮೂಳೆ ಒಂದು ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆಯ್ತು ಅಂದ್ರೆ ವಾಸಿ ಮಾಡೋದು ಕಷ್ಟ, ಯಾವುದೇ ರೀತಿಯಾದ ರಾಡ್ ಆಗ್ಲಿ ಪ್ಲೇಟ್ ಆಗ್ಲಿ ನಮಗೆ ಉತ್ತಮವಾದ ಒಂದು ರಿಸಲ್ಟ್ ಸಿಗೋದಿಲ್ಲ. ಇದಿಷ್ಟು ಮೂಳೆ ಮೃತಕ್ಕೆ ಸಂಬಂಧಪಟ್ಟಾಗ ಏನ್ ಮಾಡಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಮೂಳೆ ಮೃತದ ಕೇಸಸ್. ಆದಷ್ಟು ಹಸುಗಳನ್ನ ಕಟ್ಟಿ ಮೇಯಿಸ್ತಕ್ಕಂಥದ್ದು, ಎಲ್ಲೆಲ್ಲ ಹೊಡೆದ್ಕೊಂಡು ಹೋಗ್ದನ ಇರ್ತಕ್ಕಂಥದ್ದು ಅಥವಾ ಈ ಗುಂಡಿಯನ್ನ ಕಾಲುವೆಯನ್ನ ಹಾರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡದೇ ಇರತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಸಾಮಾನ್ಯವಾಗಿ ಕಾಡ್ತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ ಈ ಹೊಟ್ಟೆ ಉಬ್ಬರ ಅನ್ನುವಂಥದ್ದು ಆಗಾಗ್ಗೆ ಬರ್ತಾ ಇರುತ್ತೆ. ಹೊಟ್ಟೆ ಉಬ್ಬರ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಥಮ ಚಿಕಿತ್ಸೆಯನ್ನು ನೀಡಬಹುದು? ಹೊಟ್ಟೆ ಉಬ್ಬರ ಅನ್ನೋದು 2 ಕಾರಣದಿಂದ ಬರುತ್ತೆ. ಹೊಟ್ಟೆನಲ್ಲಿ ನಮ್ಮ ಥರ ಒಂದೇ ಹೊಟ್ಟೆ ಇರೋದಿಲ್ಲ, ಹಸುಗಳಲ್ಲಿ 4 ಹೊಟ್ಟೆ ಇರುತ್ತೆ. ಈ 4 ಹೊಟ್ಟೆನಲ್ಲಿ ಮೊದಲನೇ ಹೊಟ್ಟೆ ತುಂಬ ದೊಡ್ಡ ಹೊಟ್ಟೆ, ಆ ದೊಡ್ಡ ಹೊಟ್ಟೆಯಲ್ಲಿ ಒಂದು ಗ್ಯಾಸ್ ಬರುತ್ತೆ ಅಂದರೆ ಒಂದು ಗಾಳಿ ಉತ್ಪತ್ತಿ ಆಗುತ್ತೆ. ಆ ಗಾಳಿ ಆಚೆ ಬರಬೇಕು, ಅನಿಲ ಆಚೆ ಬರಲಿಲ್ಲ ಅಂದರೆ ಹೊಟ್ಟೆ ಉಬ್ಬರ ಚಾನ್ಸಸ್ ಆಗುತ್ತೆ. ಅದು ಯಾವಾಗ ಆಗುತ್ತೆ, ಇಲ್ಲ ಆಸನದಲ್ಲಿ ನಾನು ನೋಡ್ದಂಗೆ ಏನು ಮಾಡ್ತಾನೆ, ಆಲೂಗಡ್ಡೆ ಬೆಳೀತಾರೆ, ಆಲೂಗಡ್ಡೆ ರಾಶಿ ಹಾಕ್ಬಿಟ್ಟು ಪಕ್ಕ ಹಸು ಕಟ್ತಾರೆ. ಆಲೂಗಡ್ಡೆಗೆ ಏನು ಮಾಡುತ್ತೆ, ಹಸು ಹೋಗಿ ಆಲೂಗಡ್ಡೆ ನುಂಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಲೂಗಡ್ಡೆ ಹೋಗಿ ಗಂಟಲು ಸಿಗಾಕೊಳ್ಳುತ್ತೆ. ಈ ಗಂಟಲು ಸಿಗಾಕೊಂಡಿದ್ದು ಆಚೆ ಬರೋದಿಲ್ಲ, ಒಳಗಡೆಗೆ ಹೋಗೋದಿಲ್ಲ. ಅವಾಗ ಏನಾಗೋಗುತ್ತೆ, ಹೊಟ್ಟೆಲಿ ಉತ್ಪತ್ತಿ ಆಗ್ತಾ ಇರೋ ಒಂದು ಅನಿಲ ಆಚೆ ಬರೋದಿಲ್ಲ, ಹೊಟ್ಟೆ ಉಬ್ಬರ ಬರುತ್ತೆ. ಇದು ಎಮರ್ಜೆನ್ಸಿ ಕಂಡೀಷನ್ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಆದಷ್ಟು ಬೇಗ ನೀವು ಡಾಕ್ಟರ್ನ ಇದನ್ನ ಮಾಡ್ಕೊಂಡು ಹಸು ಉಳಿಸ್ಕೋಬಹುದು, ಇಲ್ಲಾಂದ್ರೆ ಹಸು ಸತ್ತೋಗ್ಬಿಡುತ್ತೆ. ಆಮೇಲೆ ಕೆಲವರು ಸೇಬ್ ತಿಂತಾ ಇರ್ತಾರೆ ಮಕ್ಕಳು, ಅರ್ಧ ಬರ್ಧ ತಿಂದಿರ್ತಾರೆ, ಅದನ್ನ ತಗೊಂಡು ಮುಸ್ರೆಗೆ ಹಾಕ್ತಾರೆ, ಸೇಬ್ ಗಂಟಲು ಸಿಗಾಕೊಳ್ಳುತ್ತೆ, ಕ್ಯಾರೆಟ್ ಸಿಗಾಕೊಳ್ಳುತ್ತೆ, ಮುಸ್ಕಿನ ಜೋಳದ ದಂಡ್ ಸಿಗಾಕೊಳ್ಳುತ್ತೆ. ಆಮೇಲೆ ಕೆಲವು ಸತಿ ಕಾಫಿ ಲೋಟಗಳನ್ನ ಕಾಫಿ ಇಟ್ಟಿರ್ತಾರೆ, ಹಸು ಕುಡಿಯೋಕೆ ಹೋಗಿ ಕಾಫಿ ಲೋಟದಲ್ಲಿ ಸಿಗಾಕೊಂಡಿದೆ, ಬಾಲ್ ಸಿಗಾಕೊಂಡಿದೆ. ಏನು ನೀವು ಹಸಿನ ಮುಂದೆ ಹಿಡ್ತಿರೋ ಅದೆಲ್ಲ ನುಂಕೊಂಬಿಡುತ್ತೆ, ಅದು ಅಗ್ಗಕ್ಕೆ ಹೋಗೋದಿಲ್ಲ, ನುಂಕೊಂಬಿಡುತ್ತೆ. ನುಂಕೊಂಡಾಗ ಏನಾಗೋಗುತ್ತೆ, ಗಂಟಲಲ್ಲೋಗಿ ಕೂತ್ಕೊಳ್ಳುತ್ತೆ. ಇದು ಹೊಟ್ಟೆ ಉಬ್ಬರ ಬರೋದಕ್ಕೆ ಒಂದು ಮುಖ್ಯವಾದ ಕಾರಣ. ಇಲ್ಲಿ ಅನ್ನನಾಳದ ತೊಂದರೆ ಅಂತ ಹೇಳ್ತೀವಿ, ಅನ್ನನಾಳದ ಅಡಚಣೆ ಅಂತ ಹೇಳ್ತೀವಿ ಇದಕ್ಕೆ. ಇದು ನಮ್ಮ ಹಾಸನ ಸುತ್ತಮುತ್ತ ನಮಗೆ ವಾರದಲ್ಲಿ ಒಂದು ಅಥವಾ ಎರಡು ಕೇಸ್ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇರುತ್ತೆ. ನಮಗೆ ಬರ್ದಲ್ಲೇನೇನೆ ತುಂಬಾ ತೊಂದರೆ ಅನುಭವಿಸಿ ಸತ್ತೋಗಿರೋ ತುಂಬಾನೇ ನಡೀತಾ ಇದೆ. ಇಲ್ಲಿ ಜನ ತಪ್ಪು ಮಾಡೋದು ಏನ್ ಮಾಡ್ತಾರೆ ಅಂದ್ರೆ, ಸಿಗಾಕಂದ ತಕ್ಷಣ ಪೈಪ್ ತಗೊಂಡು ತಿವ್ದು ಬಿಡ್ತಾರೆ, ಅನ್ನದ ನಾಳು ಕೂಡ ಹಾಕಿ ಚುಚ್ಚುತ್ತಾರೆ. ಆ ಚುಚ್ಚಿದಾಗ ಏನಾಗೋಗುತ್ತೆ ಅಂದ್ರೆ, ಅದು ಯಾವ್ದೊಂದು ಪೈಪ್ ಯೂಸ್ ಮಾಡ್ತಿರೋ ಆ ಪೈಪ್ ಅನ್ನಲಾಳನನ್ನು ಗಾಯ ಮಾಡುತ್ತೆ. ಅವಾಗ ನಾವು ಯಾವ್ದೇ ರೀತಿಯ ಚಚ್ಚ ಚಿಕಿತ್ಸೆನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈ ತರ ಏನಾದ್ರು ಸಿಚುಯೇಷನ್ ಬಂತು ಅಂದ್ರೆ, ನಮ್ಮಲ್ಲೇನು ಈಗ ಸರಳ ವಿಧಾನದಲ್ಲಿ ಅಂದ್ರೆ ಬಾಯಿ ಓಪನ್ ಮಾಡಿ ಅದಕ್ಕೊಂದು ಮೌತ್ ಗ್ಯಾಗ್ ಅಂತ ಹಾಕಿ ಕೈ ಪಾಸ್ ಮಾಡಿ ತೆಗೆಯೋದಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ. ಇದರಲ್ಲಿ ಒಂದು 20-30 ಕೇಸ್ ಬಂದ್ರೆ ನಾವು ಒಂದು 10-15 ಕೇಸು ಅಥವಾ ಮೋರ್ ದನ್ 20 ಕೇಸ್ವರ್ಗು ನಾವು ಕೈಯಿಂದನೇ ತೆಗಿತಾ ಇದೀವಿ. ಎಲ್ಲೋ ಒಂದು ಬೆರಳೆಣ್ಣೆ ಕೇಸ್ ಮಾತ್ರ ಶಸ್ತ್ರಚಿಕಿತ್ಸೆಗೆ ಹೋಗ್ತಾ ಇದೀವಿ. ಈ ಒಂದು ಯಾವುದೇ ರೀತಿಯಾದ ನೀವು ತರಕಾರಿ ಕೊಡಬೇಕಾಗ್ಲಿ, ಹಸುಗೆ ಅಥವಾ ಏನೇ ಕೊಡಬೇಕಾಗ್ಲಿ, ಅದನ್ನ ಆದಷ್ಟು ನೂನು ಚಿಕ್ಕ ಚಿಕ್ಕವಾಗಿ ಒಂದು ಪೀಸ್ಗಳು ಮಾಡ್ಬಿಟ್ಟು ಕೊಟ್ರೆ ಬೆಟರು. ಇದು ಒಂದು ಕಾರಣ ಹೊಟ್ಟೆ ಉಬ್ಬರಕ್ಕೆ. ಇನ್ನೊಂದು ಕಾರಣ ಏನಂದ್ರೆ, ಈಗ ಮನೇಲಿ ಯಾವ್ದೋ ಒಂದು ಹಬ್ಬ ಮಾಡಿರ್ತೀರಾ, ಅನ್ನ ಮಿಕ್ಕಿರುತ್ತೆ, ಪಾಯಸ ಮಿಕ್ಕಿರುತ್ತೆ, ಮುಸ್ರೆಗೆ ಹಾಕ್ಬಿಡ್ತೀರಾ. ಮುಸ್ರೆಗೆ ಹಾಕಿದಾಗ ಏನ್ ಮಾಡುತ್ತೆ, ಹಸು ವಿಧಿ ಇಲ್ದಲ್ಲೇನೇ ಅನ್ನ ತಿನ್ನುತ್ತೆ. ಅನ್ನ ತಿಂದಾಗ ನಾವು ಆಮ್ಲತೆ ಅಂತ ಹೇಳ್ತೀವಿ, ಇಲ್ಲ ಅಸಿಡೋಸಿಸ್ ಅಂತ ಹೇಳ್ತೀವಿ. ಆ ಒಂದು ಅಸಿಡೋಸಿಸ್ ಹೊಟ್ಟೆ ಒಳಗಡೆ ಜಾಸ್ತಿ ಆದಾಗ ಏನಾಗೋಗುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಕ್ಕಿರ ರೈಸ್ ಆಗಲಿ ಇದಾಗಲಿ ಸ್ವಲ್ಪ ಪ್ರಮಾಣದಲ್ಲಿ ಕೂಡಿ ನಾವು ಬೇಡ ಅನ್ನೋದಿಲ್ಲ, ಅದನ್ನೇ ಹೆಚ್ಚೇರಳವಾಗಿ ಕೊಡಬಾರ್ದು. ಒಂದು ಈ ತರ ಒಂದು ನೀವು ರೈಸ್ ಕೊಟ್ಟಿದ್ದೀರಾ, ಹೊಟ್ಟೆ ಊದ್ಕೊಂಡಿದ್ದಾರೆ, ನೀವೇನು ಮಾಡ್ಬೋದು ಅಂದ್ರೆ ಒಂದು ಅಡುಗೆ ಸೋಡಾ ಕುಡಿಸ್ಬೋದು ಒಂದು, ಇಲ್ಲ ಸ್ವಲ್ಪ ಎಣ್ಣೆ ಕುಡಿಸ್ಕೋಬಹುದು ಎರಡು. ಅದಕ್ಕಿಂತ ಹೆಚ್ಚು ಜಾಸ್ತಿ ಆಯ್ತು ಅಂದ್ರೆ ನೀವು ಹತ್ತಿರದ ಪಶುವೈದ್ಯರನ್ನು ಇದು ಮಾಡ್ಕೋಬಹುದು. ಇನ್ನೊಂದು ಏನಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಯೂರಿಯಾ ಇಟ್ಟಿರ್ತೀರಾ, ಹಸು ಕೊಟ್ಟಿಗೆಗೆ ಹೋಗುತ್ತೆ, ಯೂರಿಯಾ ತಿನ್ಬಿಡುತ್ತೆ, ಅದನ್ನ ನಾವು ಆಲ್ಕಲೋಸಿಸ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ನೀವೇನ್ ಮಾಡಬಹುದು ಅಂದ್ರೆ, ವಿನೆಗರ್ ಅಂತೇಳಿ ಒಂದು ಇದು ಸಿಗುತ್ತೆ, ನೀವು ಬೇಕರಿಯಲ್ಲಿ ಸಿಗುತ್ತೆ, ಅದನ್ನ ನೀರ್ಗೆ ಹಾಕಿ ಡೈಲ್ಯೂಟ್ ಮಾಡಿ ಕುಡಿಸ್ಕೊಂಡು ಪ್ರಥಮ ಚಿಕಿತ್ಸೆ ಕೊಟ್ಟು ನೀವು ಪಶುವೈದ್ಯರನ್ನು ಸಂಪರ್ಸ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಮ ಮನೇಲಿ ನಿಂಬೆಹಣ್ಣು ಇಲ್ಲ ಹುಣಸೆ ಹಣ್ಣ ಕದ್ರು ಬಿಟ್ಕೊಟ್ರು ಅದಾಗುತ್ತೆ. ಇದ್ರ ಜೊತೆಗೆ ಕೆಲವರು ಪ್ಲಾಸ್ಟಿಕ್ ಮೈಸ್ ಹಾಕಿ ಬಿಡ್ತಾರೆ. ಇದನ್ನ ಒಂದು ಪ್ರಿವೆಂಟ್ ಮಾಡೋದು ಹೆಂಗೆ ಅಂದ್ರೆ, ನೀವು ಕಾಲಕಾಲಕ್ಕೆ ಜಂತುಳದ ಔಷಧಿ ಹಾಕೊಂಡ್ರೆ ಹಸು ಮಣ್ಣು ತಿನ್ನೋದು ಕಮ್ಮಿ ಆಗುತ್ತೆ, ಪ್ಲಾಸ್ಟಿಕ್ ತಿನ್ನೋದು ಕಮ್ಮಿ ಆಗುತ್ತೆ, ಅದ್ರ ಜೊತೆ ಹೊಟ್ಟೆ ಉಬ್ಬರ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೊಂದು ಸಾಮಾನ್ಯವಾಗಿ ಹೈನುಗಾರರನ್ನ ಬಾಧಿಸ್ತಕ್ಕಂತ ಸಮಸ್ಯೆ ಅಂತ ಹೇಳಿದ್ರೆ ಈ ಕಷ್ಟ ಪ್ರಸವ ಆಗ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಹೇಗೆ ಅದನ್ನು ನಿಭಾಯಿಸ್ತಕ್ಕಂಥದ್ದು? ಇದು ಕಷ್ಟ ಪ್ರಸವ ಅನ್ನೋದು ನಾವು ಇನ್ನೊಂದ್ಸತಿ ಹೇಳ್ತೀವಿ, ಕರು ಹಾಕಕ್ ಆಗ್ತಾ ಇಲ್ಲ, ಡಿಸ್ಟೋಕಿಯಾ. ಇದಕ್ಕೆ ಸುಮಾರು ಒಂದು 30-40 ಕಾರಣಗಳಿವೆ. ನಾನೊಂದು ಎರಡು ಕಾರಣ ಮಾತ್ರ ಹೇಳ್ತೀನಿ. ಒಂದು, ಕರು ತುಂಬಾ ದೊಡ್ಡದಾಗಿರ್ಬೋದು, ಇಲ್ಲ ಇನ್ನೊಂದು ಹಸು ತುಂಬಾ ಚಿಕ್ಕದಿರುತ್ತೆ. ಈಗ ಜೆರ್ಸಿಗೆ ಹೆಚ್ಚು ಸಮಯ ಆಗ್ತಾಗ ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಒಂದು ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಗೊತ್ತಿರೋದಿಲ್ಲ, ಯಾವ್ದೋ ಒಂದು ಕಾಲ ಆಚೆ ಬಂದಿರುತ್ತೆ, ಸುಮ್ನೆ ಎಳೆದ್ ಬಿಡ್ತಾರೆ, ಸಿಗಾಕೊಳ್ಳುತ್ತೆ ಹೋಗಿ. ಅದನ್ನ ಕರೆಕ್ಟಾಗಿ ಫಸ್ಟ್ ಅನಲೈಸ್ ಮಾಡ್ಕೋಬೇಕು, ಹೆಂಗಿದೆ, ಎಳಿಬೋದಾ, ಬರುತ್ತಾ, ಬರಲ್ವಾ, ಇಲ್ಲ ಆಗ್ಲಿಲ್ವಾ, ಯಾರನ್ನ ಅನುಭವಸ್ತ್ರನ ಇಲ್ಲಾಂದ್ರೆ ಪಶುವೈದ್ಯನ ಸಂಪರ್ಕಿಸಿ ಇದು ಮಾಡಬೇಕಾಗತ್ತೆ. ಅಕಸ್ಮಾತ್ ಆಲ್ರೆಡಿ 2-3 ಆಗೋಗಿದೆ ಅಂದ್ರೆ ಕರು ಸತ್ತೋಗಿರುತ್ತೆ. ಆ ಟೈಮಲ್ಲಿ ನಾವು ಇನ್ನೇನು ಮಾಡೋಕ್ಕಾಗದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಕರು ತೆಗಿಬೇಕಾದ ಪರಿಸ್ಥಿತಿ ಬಂದಿರುತ್ತೆ. ಕೆಲವು ಸಿಚುಯೇಷನ್ ಅಲ್ಲಿ ನಮ್ಮ ಪಶುವೈದ್ಯರು ನೋಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ಟು ಕರು ತೆಗೆಯೋದಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ನನ್ಗೆ ಗೊತ್ತಿರೋ ಪ್ರಕಾರ ಊರಲ್ಲಿ ಅನುಭವ ಇರೋ ಏನ್ ಮಾಡ್ತಾರೆ ಅಂದ್ರೆ, ಒಂದ್ಸತಿ ಹಿಂದ್ಲು ಕಡೆ ಕಾಲು ಮುಂದೆ ಕಡೆ ಕಾಲು ಬಂತು, ಎರಡು ಇಟ್ಕೊಂಡು ಎಳಿತಾರೆ, ಕರು ಒಂದೊಂದ್ಸತಿ ಸತ್ತೋಗುತ್ತೆ. ಕರು ಹೋದ್ರೂ ಪರವಾಗಿಲ್ಲ, ಎಳೆಯೋ ಒಂದು ಫೋರ್ಸ್ ಅಲ್ಲಿ ಹಸುದು ಆಪ್ಟೋರೇಟರ್ನರು ಪ್ಯಾರಾಲಿಸಿಸ್ ಆಗ್ಬಿಟ್ಟು ಹಸು ಮೇಲೆ ಎದ್ದೇಳೋದಿಲ್ಲ. ಈ ಒಂದು ಸಿಚುಯೇಷನ್ ಅಲ್ಲಿ ಏನಾಗೋಗುತ್ತೆ, ಹಸುನೂ ಕಳ್ಕಂತೀರಾ, ಕರುನೂ ಕಳ್ಕಂತೀರಾ, ನಿಮ್ಗೆ ಒಂದು ತುಂಬಾನೇ ಲಾಸ್ ಆಗೋ ಒಂದು ಪರಿಸ್ಥಿತಿ ಬರುತ್ತೆ. ಈ ಮೈ ಆಚೆ ಹಾಕುವಂತದ್ದು ಮತ್ತೊಂದು ಸಮಸ್ಯೆ. ಇದು ಕಂಡು ಬಂದಂತಹ ಸಂದರ್ಭದಲ್ಲಿ ಏನು ಪ್ರಥಮ ಚಿಕಿತ್ಸೆಯನ್ನು ನೀಡಬಹುದು? ಇದು ಮೈ ಹೊರ ಬಂದಿದೆ ಅನ್ನೋದು ಎರಡು ವಿಧವಾಗಿ ಬರುತ್ತೆ. ಒಂದು, ಕರು ಹಾಕೋದ್ಕಿಂತ ಮುಂಚೆ ಬರುತ್ತೆ, ಇನ್ನೊಂದು ಸತಿ ಕರು ಹಾಕದ್ಮೇಲೂ ಬರೋ ಚಾನ್ಸಸ್ ಇದೆ. ಕರು ಹಾಕದ್ಮೇಲೆ ತುಂಬಾ ಜಾಸ್ತಿ ಇದೆ. ಕರು ಹಾಕೋದ್ಕಿಂತ ಮುಂಚೆ ನಾವು ಯಾವುದೇ ರೀತಿಯಾದ ಶಸ್ತ್ರ ಚಿಕಿತ್ಸೆಯನ್ನು ಆದಷ್ಟು ಕಡಿಮೆ ಮಾಡ್ತೀವಿ. ಕರು ಹಾಕೋದ್ಕಿಂತ ಮುಂಚೆ ನೀವೇನ್ ಮಾಡ್ಬೋದು, ಮೈ ಹೊರಟಿರುತ್ತೆ, ಮನ್ಗುದ ತಕ್ಷಣ ಸರ್ ಕೆಂಪುಗೆ ಒಂದು ಯೂರಿನ್ ಮಾಡೋ ಜಾಗದಲ್ಲಿ ದಪ್ಪನ ಕಾಣಿಸುತ್ತೆ ಅಂತ ಹೇಳ್ತೀರಾ, ಆ ಟೈಮಲ್ಲಿ ಏನ್ ಮಾಡ್ಬೋದು ಅಂದ್ರೆ, ನೀವು ಹಸುನ ಹಿಂದೆಗಡೆ ಕಾಲು ಬರುತ್ತೆ, ಅದನ್ನ ಎತ್ತರವಾಗಿ ಕಟ್ಟಿ ಮುಂದೆಗಡೆಗೆ ತಗ್ ಮಾಡಿದಾಗ ಅದೇನು ಒಂದು ಇದು ಬಂದಿರುತ್ತೆ, ಮೈ ಬಂದಿರುತ್ತೆ, ಒಳಗಡೆ ಹೋಗುತ್ತೆ. ಒಂದು, ಅಕಸ್ಮಾತ್ ತುಂಬಾ ಆಚೆ ಬರ್ತಾ ಇದ್ದಾನೆ, ಅದನ್ನ ಒಂದು ಬಟ್ಟೆಲಿ ಕವರ್ ಮಾಡಬೇಕು, ಯಾವ್ದು ಬಟ್ಟೆಲಿ. ಇಲ್ಲ ಏನಾಗೋಗುತ್ತೆ ಅಂದ್ರೆ, ಆಚೆ ಕಟ್ಟಿರ್ತೀರಾ, ಕಾಗೆ ಬರುತ್ತೆ, ಕಾಗೆ ಕುಕ್ಕುತ್ತೆ, ಕುಕ್ಕಿ ಕುಕ್ಕಿ ಕುಕ್ಕಿ ಗಾಯ ಮಾಡುತ್ತೆ, ತಿರ್ಗಾ ಹುಳ ಬಿಡುತ್ತೆ, ದೊಡ್ಡ ಗಾಯ ಆಗೋಗುತ್ತೆ, ಅದನ್ನ ವಾಸಿ ಮಾಡೋದೇ ಒಂದು ಕಷ್ಟ ಆಗುತ್ತೆ. ವಾಸಿ ಮಾಡೋ ಟೈಮಲ್ಲಿ ಕರು ಹಾಕೋ ಟೈಮ್ ಬರುತ್ತೆ, ಕರು ಆಚೆ ಬರೋದಿಲ್ಲ, ತಿರ್ಗಾ ಕರುಗೆ ಶಸ್ತ್ರಚಿಕಿತ್ಸೆ ಮಾಡ್ತಾ ಪರಿಸ್ಥಿತಿಗೆ ಬರುತ್ತೆ. ಇದನ್ನ ಒಂದು ಗಮನ ಇಟ್ಕೋಬೇಕು. ಇದು ಕರು ಹಾಕೋದ್ಕಿಂತ ಮುಂಚೆ, ಕರು ಹಾಕದ ಮೇಲೆ ಒಂದ್ಸತಿ ಮೈ ಹೊರಗಡೆ ಉಳ್ಕೊಳ್ಳುತ್ತೆ, ಆ ಟೈಮಲ್ಲಿ ಏನ್ ಮಾಡಬಹುದು ಅಂದ್ರೆ ಹಸುನ ಒಂದು ಚೆನ್ನಾಗಿರೋ ಜಾಗದಲ್ಲಿ ಕಟ್ಟು, ಆ ಮೈ ಏನ್ ಆಚೆ ಬಂದಿರುತ್ತೋ ಅವ್ರ ಕೆಳಗಡೆಗೆ ಬಟ್ಟೆ ಗಿಟ್ಟೆ ಹಾಕಿ ಅದು ಗಲಿ ಜಾಗದಾಗ ನೋಡ್ಕೋಬೇಕು. ಒಂದು ಆದಷ್ಟು ಅದನ್ನ ಒಂದು ಬಟ್ಟೆಲ್ ಹಾಕಿ ಹಸುವಿನ ಹೈಟ್ ಎಷ್ಟಿರುತ್ತೋ ಅಷ್ಟು ಹೈಟ್ಗೆ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡಾಗ ಏನಾಗೋಗುತ್ತೆ ಅಂದ್ರೆ ರಕ್ತ ಬಂದಿದ್ದು ಅಲ್ಲಿ ಒಳಗಡೆ ಬಂದು ಹೊರಗಡೆ ಹೋಗೋದಕ್ಕೆ ಆಸ್ಪದ ಮಾಡ್ಕೊಡ್ಬೋದು. ಇಲ್ಲ ನೀವು ಅದಂಗೆ ಕೆಳಗಡೆ ನೇತಾಡೋದಕ್ಕೆ ಬಿಟ್ಟಾಗ ಅದು ಏನಾಗೋಗುತ್ತೆ ಅಂದ್ರೆ ಅದು ರಕ್ತ ಬಂದು ಕೂತ್ಕೊಂಡು ಒಳಗಡೆ ಹೋಗೋದಿಲ್ಲ, ಅದಿನ್ನೂ ದಪ್ಪ ಆಗ್ತಾ ಹೋಗುತ್ತೆ. ಇನ್ನೊಂದು, ನೀವು ಪಶುವೈದ್ಯರು ಬರುವವರೆಗೂ ಅದಕ್ಕೆ ಒಂದು ಐಸ್ ಅಂತ ಹೇಳ್ತೀವಿ, ಮಂಜುಗಡ್ಡೆನ ಹಚ್ಚಿದ್ರೆ ಊತ ಕಮ್ಮಿ ಆಗುತ್ತೆ. ಕೆಲವು ಸತಿ ನಾವು ಸಕ್ಕರೆ ಹಾಕಕ್ಕೆ ಹೇಳ್ತೀವಿ, ಸಕ್ಕರೆ ಹಾಕಿರೋನು ಅದ್ರ ಸುತ್ತನೂ ಅಂದ್ರೆ ದಪ್ಪ ಏನಿರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ. ಪಶುವೈದ್ಯರು ಬಂದು ಅದನ್ನ ಕ್ಲೀನಾಗಿ ಒಂದು ವಾಶ್ ಮಾಡಿ ವಾಪಸ್ ಹಾಕ್ಬಿಟ್ಟು ನಿಮ್ಗೆ ಏನು ಟ್ರೀಟ್ಮೆಂಟ್ ಬೇಕಾದ ಕೊಡ್ತಾರೆ. ಆ ಪಶುವೈದ್ಯರು ಬರುವವರೆಗೂ ಅದಕ್ಕೆ ಯಾವುದೇ ರೀತಿಯಾದ ಒಂದು ಡ್ಯಾಮೇಜ್ ಆಗದಂಗೆ ನೋಡ್ಕೊಳೋದು ಒಂದು ಇಂಪಾರ್ಟೆಂಟು. ಅದನ್ನು ಎತ್ತಿ ಇಟ್ಕೋಬೇಕು, ನಿಮಗೆ ಅನಿಸುತ್ತೆ ಎಷ್ಟೊತ್ತಂತ ಹಿಡಿಯೋದು ಸರ್ ಅಂತ, ಬಟ್ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಾ, ಮಾಡಲೇಬೇಕು. ಅಕಸ್ಮಾತ್ ಅದ್ರ ಮೇಲೆ ಮಣ್ಣು ಗಿಣ್ಣು ಇದೆ ಅಂದರೆ ಬಿಸಿನೀರು ತಗೊಂಡು ಅದಕ್ಕೆ ಒಂದು ಪಿ ಕ್ರಿಸ್ಟಲ್ ಅಂತ ಹಾಕೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಅದು ಯಾವುದೇ ರೀತಿಯಾದ ಒಂದು ಕ್ರಿಮಿಕೀಟಗಳು ಮೇಲೆ ಕೂತ್ಕೊಂಡಂಗೆ ನೋಡಿಕೊಂಡು ಡಾಕ್ಟ್ರು ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಡಿಸ್ಕೋಬೇಕಾಗಿ ನಾನು ಕೇಳ್ಕೊಂತೀನಿ ತಮ್ಮಲ್ಲಿ. ಈ ಹೈನುಗಾರಿಕೆಯ ದೊಡ್ಡ ಶತ್ರು ಅಂತ ಹೇಳಿದರೆ ಈ ಕೆಚ್ಚಲು ಬಾವು ಅನ್ನುವಂಥದ್ದು. ಸಾಮಾನ್ಯವಾಗಿ ಇದು ಬಾಧಿಸುತ್ತೆ, ಸಾಕಷ್ಟು ಆರ್ಥಿಕವಾಗಿ ನಷ್ಟವನ್ನು ಕೂಡ ಉಂಟು ಮಾಡುತ್ತೆ. ಕೆಚ್ಚಲು ಬಾವಾದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಪ್ರಥಮ ಚಿಕಿತ್ಸೆ? ಅದು ಬರದಂತೆ ಒಂದು ನೀವು ಶುಚಿತ್ವ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಕೊಟ್ಟಿಗೆ ಇರ್ಬೋದು, ಹಾಲ್ಕರೆಯ ಮಿಷಿನ್ ಇರ್ಬೋದು, ಇಲ್ಲ ನಿಮ್ ಕೈ ಇರ್ಬೋದು, ಅದನ್ನ ನೀವು ಶುಚಿಯಾಗಿ ಇಟ್ಕೊಂಡಷ್ಟು ಕೆಚ್ಚಲು ಬಾವು ಬರುವ ಒಂದು ಸಾಧ್ಯತೆ ಕಮ್ಮಿ ಇರುತ್ತೆ. ಅದ್ರ ಜೊತೆಗೆ ನೀವು ಮಿನರಲ್ ಮಿಕ್ಸರ್ ಅಂತ ಹೇಳ್ತೀವಿ, ಈ ಮಿನರಲ್ ಮಿಕ್ಸರ್, ಡಿವರ್ಮಿಂಗ್, ವ್ಯಾಕ್ಸಿನೇಷನ್, ನೀವು ಇದನ್ನ ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ ಮುಕ್ಕಾಲ್ ಭಾಗ ಕಾಯಿಲೆಗಳನ್ನ ಬರ್ದಂಗೆ ತಡಿಬಹುದು ನೀವು ಬಂದ್ಮೇಲೆ ಒದ್ದಾಡೋದಕ್ಕಿಂತ. ಇದ್ರ ಬಗ್ಗೆ ತಾವು ಗಮನ ಹರಿಸ್ಕೋಬೇಕು. ಎರಡನೇದು ಬಂದು ನೀವು ಹಾಲ್ ಕರೆದ ತಕ್ಷಣ ಹಸುನ ಯಾವುದೇ ಕಾರಣಕ್ಕೂ ಮನಗೋದಕ್ಕೆ ಬಿಡಬಾರ್ದು. ಮನಗದಾಗ ಏನಾಗೋಗುತ್ತೆ, ಹಾಲು ಕರೆದಾಗ ಅದೊಂದು ರಂಧ್ರ ಇರ್ತಲ್ಲ ದಪ್ಪ ಆಗಿ ಇದಾಗಿರುತ್ತೆ, ಕೂತ್ಕೊಂಡ ತಕ್ಷಣ ಏನು ಕ್ರಿಮಿಕೀಟ ಇರುತ್ತೆ ಒಳಗಡೆ ಆರಾಮಾಗಿ ಹೋಗ್ಬಿಡುತ್ತೆ. ಹಾಲು ಕರೆದ ತಕ್ಷಣ ನೀವು ಬೂಸನ್ನು ಮೇವು ಹಾಕ್ಬಿಟ್ಟು ಹಸು ನಿಂತ್ಕೊಂಡಿರೋಕೆ ನೋಡ್ಕೋಬೇಕಾಗತ್ತೆ. ಇನ್ನು ಕೆಲಸ ಟಿ ಡಿಪ್ ಅಂತ ಬರುತ್ತೆ, ಆ ಡಿಪ್ನಲ್ಲಿ ಇದು ಮಾಡಿದ್ರೆ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರುತ್ತೆ, ಅದು ಪ್ಲಗ್ ಆಗುತ್ತೆ, ಯಾವುದೇ ಒಂದು ಕ್ರಿಮಿಕೀಟ ಒಳಗಡೆ ಹೋಗ್ದಂಗೆ ನೋಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ನೀವು ಬಂದ ಮೇಲೆ ಸರ್ ಈಗ ಸಂಜೆ ಹಾಲು ಕರಿತಾ ಇದೀವಿ ಸರ್, ಹಾಲು ಚೇಂಜ್ ಆಗಿದೆ, ಏನ್ ಮಾಡ್ಬೋದು? ಒಂದು ಲೋಲ್ ರಸ ಅಂತ ಬರುತ್ತೆ, ಲೋಲ್ ರಸ ಹಚ್ಕೋಬಹುದು. ಅದ್ರ ಜೊತೆಗೆ ಒಂದು ಎರಡು ಮೂರು ಆಯಿನ್ಮೆಂಟ್ ಬರುತ್ತೆ, ಈ ಆಯಿನ್ಮೆಂಟ್ಗಳು ನೀವು ಅಲ್ಲಿ ಹಚ್ಕೊಂಡ್ರು ಊತ ಕಮ್ಮಿ ಆಗುತ್ತೆ, ತಣ್ಣೀರು ಹೊಡೆದ್ರು ಆಗುತ್ತೆ. ಕೆಲವು ಅನ್ಅವೈಡಬಲ್ ಸಿಚುಯೇಷನ್ ಅಲ್ಲಿ ನಿಮ್ ಡಾಕ್ಟರ್ ಅವೈಲೇಬಲ್ ಇಲ್ಲ ಅಂದ್ರೆ ನಿಮ್ಗೆ ಟ್ಯೂಬ್ಗಳು ಸಿಗುತ್ತೆ, ಇಂಟ್ರಾ ಮೆಮೊರಿ ಟ್ಯೂಬ್ ಸಿಗುತ್ತೆ. ಅಕಸ್ಮಾತ್ ತುಂಬಾ ವರ್ಸ್ಟ್ ಆಗಿ ನೈಟ್ 10-11 ಗಂಟೆಗೆ ನೀವೇನೋ ನೋಟಿಸ್ ಮಾಡ್ಕೊಂಡ್ರಿ ಅಂದ್ರೆ ಆ ಟೈಮಲ್ಲಿ ಒಂದು ಟ್ಯೂಬ್ ಹಾಕ್ಬಿಟ್ಟು ಬೆಳಗ್ಗೆ ಬಂದ ತಕ್ಷಣ ಡಾಕ್ಟರ್ಗೆ ಸರ್ ಈ ಟ್ಯೂಬ್ ಹಾಕಿದ್ವಿ ರಾತ್ರಿ ಮುಂದಕ್ಕೆ ಏನ್ ಚಿಕಿತ್ಸೆ ಕೊಡ್ಬೋದು ಅಂತ ಕೇಳ್ಕೊಂಡ್ರೆ ಅದರಿಂದ ನಾವು ಇದು ಮಾಡ್ಬೋದು. ಅದ್ರ ಜೊತೆಗೆ ನೋವಿನ ಮಾತ್ರೆಗಳು ಸಿಗುತ್ತೆ ಹಾಸ್ಪಿಟ್ಲಲ್ಲಿ, ನೀವು ತಗೊಂಡೋಗಿ ಇಟ್ಕೊಂಡಿರಿ. ಅಕಸ್ಮಾತ್ ರಾತ್ರಿ ಹೊತ್ತು ಈ ತರ ಪ್ರಾಬ್ಲಮ್ ಆಯ್ತು, ನಾವು ಮಾತ್ರೆ ಒಂದೆರಡು ಕೊಟ್ಟಿದ್ರೆ ಬೆಳಗ್ಗೆ ಡಾಕ್ಟರ್ ಬರೋವರೆಗೂ ಅದನ್ನ ಮುಂದೂಡ್ಬೋದು, ಮತ್ತೆ ಇದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಕಡೆಯದಾಗಿ ವಿಷಮ ಬಾಧೆ ಆಗಾಗ್ಗೆ ನಮ್ಮ ಜಾನುವಾರುಗಳಲ್ಲಿ ಸಂಭವಿಸ್ತಾ ಇರುತ್ತೆ. ವಿಷಮ ಬಾಧೆ ಯಾವುದೇ ಕಾರಣದಿಂದ ಆಗಿರಲಿ, ಇದಾದಂತಹ ಸಂದರ್ಭದಲ್ಲಿ ಏನು ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕಾಗುತ್ತೆ? ಇದು ವಿಷಬಾಧೆ ಅಥವಾ ವಿಷಮ ಬಾಧೆ ಅನ್ನೋದೊಂದು 4-5 ರೀಸನ್ ಇಂದ ಬರುತ್ತೆ. ಒಂದು, ಯಾವುದಾದ್ರೂ ಹಾವು ಕಚ್ಚಿರ್ಬೋದು, ಇಲ್ಲ ಬೇರೆ ಹುಳ ಮುಟ್ಟಿರೋದ್ರಿಂದ ವಿಷ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದು ಬಂದು ಯಾವುದಾದ್ರೂ ಒಂದು ಸಸ್ಯ ಅಥವಾ ಒಂದು ಪ್ಲಾಂಟ್ನ ತಿನ್ನೋದ್ರಿಂದ ಬರುತ್ತೆ. ಮೂರನೇದು ಮೋಸ್ಟ್ ಕಾಮನ್ ಆಗಿ ಬರೋದಂದ್ರೆ ಮನೇಲಿ ಯಾವುದಕ್ಕೋ ಒಂದು ಔಷಧಿ ಹೊಡೆಯೋದಕ್ಕೆ ತಂದಿಟ್ಟಿರ್ತೀರಾ, ಮಿಸ್ ಆಗಿ ಹಸುನ ನಾಯ ಕುಡ್ಕೊಬಿಡುತ್ತೆ, ಇಲ್ಲ ನೆಕ್ ಬಿಡುತ್ತೆ. ಒಂದು ಔಷಧಿ ಸಿಂಪಡಿಸಿರ್ತೀರ, ಆ ಒಂದು ಸಿಂಪಡಿಸಿರುವಂತ ಎಲೆನ ಹೋಗಿ ಹಸು ತಿನ್ನುತ್ತೆ, ಇಲ್ಲ ನಾಯಿ ನೆಕ್ಕುತ್ತೆ, ಇಲ್ಲ ಯಾವುದೋ ಒಂದು ಗೊಬ್ಬರ ಯೂಸ್ ಮಾಡಿರ್ತೀರ, ಆ ಗೊಬ್ಬರದ ನೀರು ಹರ್ಕೊಂಡು ಬರುತ್ತೆ, ಇಲ್ಲ ಮಳೆ ಬಂದು ನೀರು ನಿಂತಿರುತ್ತೆ, ಆ ನೀರನ್ನ ಕುಡಿಯುತ್ತೆ, ನೀರು ಕುಡಿದು ವಿಷಬಾಧೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಫಸ್ಟು ಏನಕ್ಕಾಗಿದೆ ಅನ್ನೋದು ನೀವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಅದು ಯಾವ ವಿಷ, ನೀವು ಯಾವ್ದಾನ ಔಷಧಿ ಗಿಸ್ತಿ ಹೊಡೆದ್ರೆ ಅವ್ರ ಪಾಕೆಟ್ ನಮಗೆ ತಂದು ಕೊಡಬೇಕು. ಒಂದು ನಿಮ್ಗೆ ಇಲ್ಲಾಂದ್ರೆ ಇನ್ನೊಂದು ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಬರುತ್ತೆ, ಇದ್ಲು ಅಂತ ಬರುತ್ತಲ್ಲ, ಅದು ಕಮರ್ಷಿಯಲ್ಲಿ ನಿಮಗೆ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಸಿಗುತ್ತೆ, ಅದನ್ನು ಕುಡಿಸೋದ್ರಿಂದ ಒಂದು ಇದಾಗುತ್ತೆ. ಈ ನಾಯಿಗಳಲ್ಲಾದ್ರೂ ಉಪ್ಪು ನೀರು ಕುಡ್ಸಕ್ಕೆ ಹೇಳ್ತೀವಿ, ಉಪ್ಪು ನೀರು ಕುಡಿದ್ರೆ ವಾಮಿಟ್ ಮಾಡುತ್ತೆ, ವಾಮಿಟ್ ಮಾಡಿದ್ರೆ ವಿಷ ಆಚೆ ಬರೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೊಂದು, ಅದನ್ನು ನೋಡಿಕೊಂಡು ನೀವು ಯಾವುದೇ ಕಾರಣಕ್ಕೂ ಅದು ಏನು ಒಂದು ಸ್ಲಿಪ್ ಇರುತ್ತೆ ಔಷಧಿ ನಿಮ್ಮ ಮನೇಲಿ ತಂದಿಟ್ಟಿರ್ತೀರ, ಅದನ್ನು ಮರೆಯದಲ್ಲೇ ಡಾಕ್ಟರ್ ಹತ್ರ ಕೆತ್ಕೊಂಡು ಹೋಗ್ಬೇಕು, ಇಲ್ಲ ಫೋಟೋನ ತಗೊಂಡು ಹೋಗ್ಬೇಕು. ಏನಕ್ಕೆ ಅಂದ್ರೆ ಅದ್ರ ಮೇಲೆ ಯಾವ ಔಷಧಿನ ಇದು ತಿಂದು ಹಿಂಗಾಗಿದೆ ಅನ್ನೋದಕ್ಕೆ ಒಂದು ಪಶುವೈದ್ಯರಿಗೆ ಒಂದು ಐಡಿಯಾ ಬರುತ್ತೆ, ಐಡಿಯಾದ ಮೇಲೆ ಅವ್ರ ಆಂಟಿಡೋಟ್ ಬರುತ್ತೆ, ಆಂಟಿಡೋಟ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀವೇನೋ ತಗೊಂಡೋಗ್ಲಿಲ್ಲ ಅಂದ್ರೆ ನಾವು ಬೇರೆ ಯಾವುದೋ ಒಂದು ಟ್ರೀಟ್ಮೆಂಟ್ ಮಾಡಕ್ ಹೋಗ್ತೀವಿ, ಆ ಟ್ರೀಟ್ಮೆಂಟ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಒಂದು ಇದಕ್ಕೆ ಬರೋ ಅಷ್ಟೊತ್ತಿಗೆ ನಿಮ್ದು ಹಸುವಿನ ಜೀವ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ಗಮನ ಹರಿಸ್ಕೋಬೇಕಾಗತ್ತೆ. ಇದಿಷ್ಟು ವಿಷಮ ಬಾಧೆಗೆ ಸಂಬಂಧಪಟ್ಟದ್ದು. ಜಾನುವಾರುಗಳಲ್ಲಿ ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ಮೊಬೈಲ್ ಸಂಖ್ಯೆ 9844013710. ಇನ್ನೊಮ್ಮೆ ಹೇಳಿ, 9844013710. ಒಳ್ಳೆಯದು ಡಾಕ್ಟರ್ ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಪ್ರಥಮ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಾನುವಾರುಗಳಲ್ಲಿ ಪ್ರಥಮ ಚಿಕಿತ್ಸೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಹಾರ್ಮೋನ್ಗಳ ಉಳಿಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಬಾನುಲಿ ಸರಣಿ ಹೈನು ಹೊನ್ನು ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಅಣ್ಣ, ಮಗಳ ಮದುವೆಗೆ ಬಟ್ಟೆ ಶಾಪಿಂಗು ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸ್, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್ರೋ ಸೂಪರ್ರು. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. अपने 66वें वर्षगांठ पर समस्त देशवासियों को LIC पर विश्वास एवं भरोसा बनाए रखने के लिए हार्दिक धन्यवाद करते हैं. LIC हर पल आपके साथ. ನಿಮ್ಮ ಬ್ಯಾಂಕ್ ಖಾತೆಯ OTP, ATM ಕಾರ್ಡ್ ಸಂಖ್ಯೆ, CVV, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು